ದಾಸರೆ ನಿಮ್ಮ ಚರಣ ಸರಸಿ ಜನಂಬಿದೆ ಗುರು ಪುರಂದರ ದಾಸರೆ ನಿಮ್ಮ ಚರಣ ಸರಸಿ ಜನಂಬಿದೆ ಗರ್ವರಹಿತನ ಮಾಡಿಯನ್ನನು ಗರ್ವರಹಿತನ ಮಾಡಿಯನ್ನನು ಪೊರೆವ ಭಾರವು ನಿಮ್ಮದೇ ಪೊರೆವ ಭಾರವು ನಿಮ್ಮದೇ ಗುರು ಪುರಂದರ ದಾಸರೇ ನಿಮ್ಮ ಚರಣ ಸರಸಿಜ ನಂಬಿರೇ ಒಂದು ಅರಿಯದ ಮಂದಮತಿ ನಾ ಇಂದು ನಿಮ್ಮನು ವಂದಿಪೆ ಒಂದು ಅರಿಯದ ಮಂದಮತಿ ನಾ ಇಂದು ನಿಮ್ಮನು ವಂದಿಪೆ ಇಂದಿರೇಶನ ಪಾದ ತೋರಿಸು ತಂದೆ ಮಾಡೇನು ಸತ್ಕೃಪೆ ಇಂದಿರೇಶನ ಪಾದ ತೋರಿಸು ತಂದೆ ಮಾಡಲು ಸತ್ಕೃಪೆ ಪುರಂದರ ಗಢದೊಳಗೆ ನಿಂದು ನಿರುತ ದ್ರವ್ಯವ ಗಳಿಸಿರೆ ಪುರಂದರ ಗಢದೊಳಗೆ ನಿಂದು ನಿರುತ ದ್ರವ್ಯವ ಗಳಿಸಿರೆ ಪರಮ ಪುರುಷನು ವಿಪ್ರನಂದದಿ ಕರವ ನೀಡಿ ಯಾಚಿಸೆ ಗುರು ಪುರಂದರ ದಾಸರೇ ನಿಮ್ಮ ಚರಣ ಸರಸಿಜ ನಂಬಿದೆ ಜನಕನ ಸನ್ನಿಧಾನದಿ ಸಾಮಗಾಯನ ಮಾಡುವ ಮಾರಜನಕನ ಸನ್ನಿಧಾನದಿ ಸಾಮಗಾಯನ ಮಾಡುವ ನಾರದರ ಈ ರೂಪದಿಂದಲೇ ತೋರಿದರು ಶರ ತೋರಿದೆ ನಾರದರ ಈ ರೂಪದಿಂದಲೇ ತೋರಿದರು ಶರ ತೋರಿದೆ ಅಜಭವಾದಿಗಳ ರಸನಾದ ವಿಜಯ ವಿಠಲನ ಧ್ಯಾನಿಪ ಅಜಭವಾದಿಗಳ ರಸನಾದ ವಿಜಯ ವಿಠಲನ ಧ್ಯಾನಿಪ ನಿಜ ಸುಜ್ಞಾನವ ಕೊಡಿಸಬೇಕೆಂದು ಭಜಿಪೆನೋ ಕೇಳ್ಗುರುವರ ಗುರು ಪುರಂದರ ದಾಸರೇ ನಿಮ್ಮ ಚರಣ ಸರಸಿಜ ನಂಬಿದೆ ಗರ್ವರಹಿತನ ಮಾಡಿಯನ್ನನು ಪೊರೆವ ಭಾರವು ನಿಮ್ಮದೇ ಗುರು ಪುರಂದರ ದಾಸರೇ ನಿಮ್ಮ ಚರಣ ಸರಸಿಜ ನಂಬಿದೆ ಚರಣ ಸರಸಿಜ ನಂಬಿದೆ ಚರಣ ಸರಸಿಜ ನಂಬಿದೆ